ಇವತ್ತು ನಮ್ಮ ಕೂಡ ನಂದಿಬಂಡಿ ಗ್ರಾಮದ ಕೆ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಸುಮಾರು 8 ಎಕರೆಯ ಕೃಷಿ ಜಮೀನು ಇವರದು, ಅದರಲ್ಲಿ 6 ಎಕರೆ ನೀರಾವರಿ, 2 ಎಕರೆ ಖುಷ್ಕಿ ಜಮೀನದ. ಇವರ ವಿವಿಧ ಕೃಷಿ ಚಟುವಟಿಕೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಅವರು ಇವತ್ತು ನಮ್ಗೆ ಮಾಹಿತಿ ನೀಡ್ತಾರೆ. ಮಲ್ಲಿಕಾರ್ಜುನ್ ಅವರ ಈ 8 ಎಕರೆ ಜಮೀನೊಳಗೆ ನೀವು ಏನೇನು ಬೆಳೆ ತೆಗಿತಾ ಇದ್ದೀರಿ ಸರ್? ಈ ಭೂಮಿ ಬಗ್ಗೆ ಒಂದು ಅಭಿಪ್ರಾಯ ಹೇಳ್ಬೇಕಂತಂದರೆ, ಹಿಂದಿನ ಒಂದು ಕಾಲಮಾನದಲ್ಲಿ ದ್ವಾಪರ ಯುಗದಲ್ಲಿ ನಾವು ಕತೆ ಕೇಳ್ತಾ ಇದ್ವಿ. ಈಗ ಪ್ರತ್ಯಕ್ಷವೇ ಕಾಣ್ತಕ್ಕಂಥ ಭೂಮಿನ ನೋಡ್ತಾ ಇದ್ದೀವಿ. ಹಿಂದೆ ಪಾಂಡವರು ವನವಾಸ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟನಂತೆ. ಆ ಅಕ್ಷಯ ಪಾತ್ರೆ ಅವ್ರಿಗೆ ಏನು ಬೇಕಾದ್ರೂ ತಂದು ಕೊಡ್ತಾ ಇತ್ತು ಅವ್ರಿಗೆ ಜೀವನೋಪಾಯಕ್ಕಾಗಿ. ನಾವೀಗ ಭೂಮಿ ಮೇಲೆ ಇರುವಿಂದ ಹಿಡಿದು 84 ಲಕ್ಷ ಜೀವರಾಶಿಯನ್ನು ಬದುಕಬೇಕಾಗಿತ್ತಂದರೆ ಶಿವನ ಒಂದು ಪಂಚಮುಖದಿಂದ ಭೂಮಿ ಅಂತಕ್ಕಂಥ ಒಂದು ಅಕ್ಷಯ ಪಾತ್ರೆಯನ್ನು ನಮಗೆ ಭಗವಂತನಿಂದ ಉದ್ಭವಿಸಿರ್ತಕ್ಕಂಥ ಒಂದು ಅಕ್ಷಯ ಪಾತ್ರೆ ಅಂತ ಹೇಳ್ಬೋದು. ಈ ಒಂದು ಭೂಮಿಯಲ್ಲಿ ನಮ್ಮ ಹಿಂದಿನ ಯಜಮಾನರು ತಾತ ಮುತ್ತಾತಂದರು ಕೂಡ ಆ ಭೂಮಿಯ ಮಣ್ಣನ್ನು ಹಾಳು ಮಾಡದೆ ಭೂಮಿಯಿಂದ ನಮಗೆ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಕಸವನ್ನು ಒಂದೆಡೆ ಶೇಖರಣೆ ಮಾಡಿ ಅದು ಒಂದು ವರ್ಷದ ನಂತರ ತಿಪ್ಪೆಯ ಗೊಬ್ಬರವಾಗಿ ಪರಿವರ್ತನೆಗೊಂಡು ಅದರ ಮೂಲಕ ಅನೇಕ ರೀತಿಯ ದವಸ ಧಾನ್ಯಗಳನ್ನು ಬೆಳೆದು ನಮಗೆ ಪ್ರಯೋಗಗಳನ್ನು ತೋರಿಸಿದ್ದಾರೆ ಹಿಂದಿನ ಯಜಮಾನರು. ಇವತ್ತಿನ ಒಂದು ಬದಲಾವಣೆ ಏನಾಗೈತೆ ಅಂತಂದರೆ, ನಾವೆಲ್ಲ ರೈತರು ಇವತ್ತು ಈಗ ಬಿತ್ತಿದ ನಂತರ 1 ತಿಂಗಳ 2 ತಿಂಗಳ ನಂತರನ ಅರ್ಜೆಂಟಾಗಿ ಕೊಯ್ಲಿಗೆ ಬರಬೇಕಪ್ಪ ಅಂಥ ಒಂದು ಬೆಳೆಗಳನ್ನ ನಾವು ಬೆಳ್ಕೋಬೇಕು ಅನ್ನೋ ಒಂದು ಇಚ್ಛೆ ಪಟ್ಟು ಇವತ್ತಿನ ನಮ್ಮ ಭೂಮಿಯ ಮಣ್ಣನ್ನು ಈ ಒಂದು 84 ಲಕ್ಷ ಜೀವರಾಶಿ ಬದುಕ್ತಕ್ಕಂಥ ಒಂದು ಆಧಾರವಾಗಿರ್ತಕ್ಕಂಥ ಭೂಮಿನ ಹಾಳು ಮಾಡ್ತಾ ಇದ್ದೀವಿ. ಕಾರಣ ಅನೇಕ ರೀತಿಯ ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆಯಿಂದ ಭೂಮಿಯ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಆದ್ದರಿಂದ ಸಾಕಷ್ಟು ರೈತರು ಇವತ್ತು ಆತ್ಮಹತ್ಯೆಗೆ ಗುರಿಯಾಗ್ತಕ್ಕಂಥ ಸಂದರ್ಭ ಏನಂತಂದರೆ, ಭೂಮಿಯ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಇಳುವರಿಯಲ್ಲಿ ಇಳುಮುಖವಾಗಿ ಸಾಲದ ಬಾಧೆಯಿಂದ ಅನೇಕ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ದಿನಮಾನದಲ್ಲಿ ಕಾಣ್ತಾ ಇದ್ದೀವಿ. ಅನೇಕ ರೀತಿಯ ಪೇಪರ್ಗಳನ್ನ ನೋಡಿದಾಗ ಅಲ್ಲಿ ಒಂದು ರೀತಿಯ ರೈತರಿಗೆ ದುಃಖದ ಒಂದು ಸನ್ನಿವೇಶ ಕಾಣ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಿಂದ ನಾವು ಪಾರಾಗಬೇಕಾಗಿದ್ದು, ಇದರಿಂದ ಮುಕ್ತಿ ಹೊಂದಬೇಕಾಗಿತ್ತಂದ್ರೆ ಭೂಮಿಯ ಮಣ್ಣನ್ನು ಆದಷ್ಟು ನಾವು ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯುತವಾಗಿರ್ತಕ್ಕ ಕೆಲಸ ಪ್ರತಿಯೊಬ್ಬ ರೈತರ ಆದ್ಯ ಕರ್ತವ್ಯ ಅಂತ ಹೇಳಬೇಕಾಗ್ತೈತಿ. ಮಲ್ಲಿಕಾರ್ಜುನ, ಈ ಆಧುನಿಕ ಕೃಷಿಯಿಂದ ಹೆಚ್ಚು ಹೆಚ್ಚು ಇಳುವರಿ ತಗೋಬೇಕು ಅನ್ನೋ ಒಂದೇ ಕಾರಣದಿಂದ ಬಹಳಷ್ಟು ರೈತರು, ಇದಕ್ಕೆ ರೈತರಷ್ಟೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ, ಈ ವ್ಯವಸ್ಥೆ ಆ ಥರ ಆಗಿದ್ದ ಕಾರಣದಿಂದ ಹೆಚ್ಚೆಚ್ಚು ರಾಸಾಯನಿಕಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ಈ ಕಾರಣದಿಂದ ಭೂಮಿಯ ಫಲವತ್ತತೆಯೂ ಕುಂಠಿತವಾಗಿ ಇತ್ತೀಚೆಗೆ ಭಾಳಷ್ಟು ತೊಂದರೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಈ ಹಿನ್ನೆಲೆಯೊಳಗೆ ಇದಕ್ಕೆ ಪರಿಹಾರ ಮಾರ್ಗಗಳನ್ನು ನೀವೇನು ಆಲೋಚನೆ ಮಾಡಿದ್ದೀರಿ? ಈ ಒಂದು ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ನಾವು ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ವ್ಯವಸಾಯದಲ್ಲಿ ಭೂಮಿಯನ್ನು ಉತ್ತಿ ಭೂಮಿಯನ್ನು ಉಳುಮೆ ಮಾಡಿ ಅದರಿಂದ ಫಲ ತೆಗೆದುಕೊಳ್ತಕ್ಕಂಥದ್ಕೆ ವ್ಯವಸಾಯ ಅಂತ ಹೇಳ್ತಾ ಇದ್ದೀವಿ. ಭಾರತ ದೇಶದ ಜನ ಸಾಕಷ್ಟು 70%ನಷ್ಟು ಜನ ವ್ಯವಸಾಯವನ್ನೇ ಅವಲಂಬಿಸಿರ್ತಕ್ಕಂಥ ಒಂದು ಪರಿವರ್ತನೆ, ಇದರಲ್ಲಿ ನಾವು ಪರಿವರ್ತನೆಗೊಳ್ಬೇಕು. ಒಂದೇ ಬೆಳೆಯನ್ನು ಬೆಳೆಯೋದರಿಂದ ದೊಡ್ಡ ಲಾಭ ಬರ್ತೈತೆ ಅಂತನ್ನೋ ಒಂದು ಉದ್ದೇಶದಿಂದ ಎಲ್ಲ ರೈತರು ಕೂಡ ನಾವು ಒಂದೇ ಬೆಳೆಗೆ ಅವಲಂಬಿತರಾಗಿದ್ದೇವೆ. ಆ ಪದ್ಧತಿಯನ್ನು ತಪ್ಪಿಸಬೇಕು. ಮಿಶ್ರ ಬೆಳೆಯನ್ನು ಬೆಳೆಯೋದರಿಂದ ಒಂದು ಬೆಳೆಯಲ್ಲಿ ಲಾಸ್ ಆಗ್ತಂದ್ರೆ ಇನ್ನೊಂದು ಬೆಳೆ ಅದರಲ್ಲಿ ನಮಗೆ ವರ್ಕೌಟ್ ಆಗ್ತೈತಿ ಅನ್ನೋ ಒಂದು ಉದ್ದೇಶದಿಂದ ಮಿಶ್ರ ಬೆಳೆಗಳನ್ನು ಬೆಳೀರಿ ಅಂತ ಸಾವಯವ ಭಾಗ್ಯ ಯೋಜನೆಯವರು ಆಗಲಿ, ಕೃಷಿ ಇಲಾಖೆಯವರು ಆಗಲಿ, ವಾಹಿನಿ ಸಂಸ್ಥೆ ಅಭಿವೃದ್ಧಿ ಸಂಸ್ಥೆಯವರು ನಮಗೆ ಸಾಕಷ್ಟು ರೀತಿಯ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ, ಕ್ರಿಮಿನಾಶಕಗಳನ್ನು ಕಡಿಮೆ ಮಾಡಿ, ನಿಮ್ಮಲ್ಲೇ ದೊರಕ್ತಕ್ಕಂಥ ತ್ಯಾಜ್ಯ ವಸ್ತುಗಳ ಮೂಲಕ ನಿಮ್ಮ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನು ನೀವೇ ತಯಾರು ಮಾಡಿಕೊಂಡು, ಖರ್ಚು ಕಡಿಮೆ ಮಾಡಿ, ಬೀಜೋಪಚಾರಗಳನ್ನು ನೀವೇ ಮಾಡಿಕೊಂಡು, ನಿಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೀಜಗಳನ್ನು ನೀವೇ ತಯಾರು ಮಾಡಿಕೊಳ್ಳ್ರಿ ಅನ್ನೋ ಒಂದು ಸಲಹೆಯ ಸೂಚನೆಗಳನ್ನು ನಮ್ಮ ರೈತರಿಗೆ ಸಾಕಷ್ಟು ರೀತಿಯ ತರಬೇತಿಗಳ ಮೂಲಕ ಈ ವಾಹಿನಿ ಸಂಸ್ಥೆಯವರಾಗಲಿ ಕೃಷಿ ಇಲಾಖೆ ಸಹಯೋಗದಿಂದ ಸಾಕಷ್ಟು ಮಾಹಿತಿಗಳನ್ನು ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಪ್ರವಾಸದ ಮೂಲಕ ಅಲ್ಲಲ್ಲಿ ಸಾವಯವ ಬೆಳೀತಕ್ಕಂಥ ರೈತರನ್ನು ಭೇಟಿ ಮಾಡಿಸಿ ನಮಗೆ ಅನೇಕ ರೀತಿಯ ಪರಿವರ್ತನೆ ಆಗಲಿ, ಮನಸ್ಸು ಪರಿವರ್ತನೆ ಆಗಲಿ, ರೈತರು ಸಾವಯವಕ್ಕೆ ಬರಲಿ, ಆದಷ್ಟು ಆತ್ಮಹತ್ಯೆಯಿಂದ ದೂರ ಆಗಲಿ, ಸಾಲದ ಬಾಧೆಯನ್ನು ಕಡಿಮೆ ಮಾಡಿಕೊಳ್ಳಿ. ಇವತ್ತು ನಾವು ರಾಸಾಯನಿಕ ಗೊಬ್ಬರ ಹಾಕ್ತಿದ್ರೆ ಭೂಮಿ ಬೆಳೆಯಲ್ಲಪ್ಪ ಅನ್ನೋ ಒಂದು ಉದ್ದೇಶದಿಂದ ರೈತರು ಸಾವಯವಕ್ಕೆ ಬರೋಕ್ಕೆ ಹಿಂಜರಿತಾ ಇದ್ದಾರೆ. ಸಾವಯವದಲ್ಲಿ ಸಿಗ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಮಣ್ಣಿನ ದೃಷ್ಟಿಯಾಗಲಿ, ಆಮೇಲೆ ಆರೋಗ್ಯ ದೃಷ್ಟಿ ಮನುಷ್ಯರಿಗೆ ಬರ್ತಕ್ಕಂಥ ಆರೋಗ್ಯ ದೃಷ್ಟಿ, ಈ ಸಾವಯವ ಕೃಷಿ ಅಂತಂದ್ರೆ ಭೂಮಿ ಕೆಡಬಾರದು, ಬೆಳೆಗಳು ಚೆನ್ನಾಗಿರಬೇಕು, ಆರೋಗ್ಯ ದೃಷ್ಟಿನೂ ಚೆನ್ನಾಗಿರಬೇಕು, ಆಮೇಲೆ ಪರಿಸರ ಮಾಲಿನ್ಯ ಆಗದಂತೆ ಸಾವಯವ ಒಂದು ಕೃಷಿಗೆ ರೈತರು ಬರಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ಪರಿಸ್ಥಿತಿಯಲ್ಲಿ ಬರ್ತಾ ಇದೆ. ರಾಸಾಯನಿಕ ಗೊಬ್ಬರಕ್ಕೂ ಈ ಸಾವಯವ ಗೊಬ್ಬರಕ್ಕೂ ಭಾಳ ವ್ಯತ್ಯಾಸಗಳನ್ನು ಕಾಣ್ಕೊಳ್ತಾ ಇದ್ದೀವಿ. ಒಂದು ಎಕರೆಗೆ ಸುಮಾರು 30,000 ಖರ್ಚು ಮಾಡ್ತಕ್ಕಂಥ ರೈತ ರಾಸಾಯನಿಕ ಗೊಬ್ಬರ ಬಳಸಿ 30,000 ಖರ್ಚು ಮಾಡ್ತಾ ಇದ್ದಾನೆ. ಅದನ್ನೇ ಸಾವಯವ ಗೊಬ್ಬರ ಬಳಸಿ 15,000 ಖರ್ಚು ಮಾಡಿ ಬೆಳೀತಕ್ಕಂಥ ರೈತನಿಗೂ ಆತನಿಗೂ ವ್ಯತ್ಯಾಸವನ್ನು ಕಾಣಬೇಕಾಗತ್ತೆ. ಒಂದು ವೇಳೆ ಮಳೆ ಸಕಾಲಕ್ಕೆ ಬರದೇ ಇದ್ದಾಗ ರಾಸಾಯನಿಕ ಗೊಬ್ಬರ ಬೆಳೆಸಿರ್ತಕ್ಕಂಥ ಬೆಳೆ ಆಟೋಮೆಟಿಕ್ಕಾಗಿ ಸಾಯ್ತಕ್ಕಂಥ ಪ್ರಸಂಗ ಬರ್ತೈತಿ. ಸಾವಯವ ಗೊಬ್ಬರ ಹಾಕಿರ್ತಕ್ಕಂಥ ವ್ಯಕ್ತಿಯ ಹೊಲದಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಶಕ್ತಿ ಆ ಮಣ್ಣಿಗಿರ್ತೈತಿ. ಈ ತೇವಾಂಶವನ್ನು ಹಿಡಿದಿಟ್ಟಿರ್ತಕ್ಕಂಥ ಮಣ್ಣಿನ ಫಲವತ್ತತೆಗೂ ರಾಸಾಯನಿಕ ಗೊಬ್ಬರ ಬಳಸಿರ್ತಕ್ಕಂಥ ಮಣ್ಣಿನ ಫಲವತ್ತತೆಗೂ ಬಹಳ ವ್ಯತ್ಯಾಸಗಳನ್ನು ಕಂಡುಬಂದು ರೈತರು ಸಾಕಷ್ಟು ಪರಿವರ್ತನೆಗೊಳ್ಳಬೇಕು. ಆದಷ್ಟು ತಮ್ಮ ಏನು ತ್ಯಾಜ್ಯ ವಸ್ತುಗಳ ಮೂಲಕ ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆಮೇಲೆ ಎರೆಹುಳು ಗೊಬ್ಬರ, ಇಂಥ ಅನೇಕ ರೀತಿಯ ಗೊಬ್ಬರಗಳನ್ನು ತಾವೇ ತಯಾರು ಮಾಡಿಕೊಂಡು ಭೂಮಿಯಲ್ಲಿ ಬೆಳೆಯನ್ನು ಬೆಳೆದಿದ್ದೇ ಆದರೆ ಅವರಿಗೆ ಸ್ವಲ್ಪ ಉಳಿತಾಯ ಕೂಡ ಆಗ್ತೈತಿ, ಹೆಚ್ಚಿನ ಇಳುವರಿ ಕೂಡ ಬರ್ತೈತಿ ಸಾವಯವದಲ್ಲಿ. ಈಗ ಮಲ್ಲಿಕಾರ್ಜುನ್, ನೀವು ಕೂಡ ಒಬ್ಬ ಕೃಷಿಕರು, ಈವಾಗಲೇ ನಿಮ್ಮ ಗ್ರಾಮ ಸಾವಯವ ಭಾಗ್ಯ ಯೋಜನೆಯಡಿಯಲ್ಲಿ ದತ್ತು ಗ್ರಾಮವಾಗಿ ಸುಮಾರು ವರ್ಷಗಳಿಂದ ಅದರ ಲಾಭ ಪಡ್ಕೊಳ್ತಾ ಇದೆ. ಈ ನಿಮ್ಮ ವೈಯಕ್ತಿಕ ಅನುಭವದಲ್ಲಿ, ನೀವೀಗಾಗಲೇ 8 ಎಕರೆ ಜಮೀನಿರುವ ಒಬ್ಬ ರೈತ, ನೀವು ಯಾವ ರೀತಿಯ ಪರಿವರ್ತನೆಯನ್ನು ನಿಮ್ಮ ಕೃಷಿ ಕಾರ್ಯದಲ್ಲಿ ನೀವು ಮಾಡ್ಕೊಂಡಿದ್ದೀರಿ? ಸರ್, ಮೊದಲು ನಾವು ರಾಸಾಯನಿಕ ಗೊಬ್ಬರನ ಬಳಸ್ತಾ ಇದ್ವಿ. ಅಲ್ಲಿ ಪ್ಲಾಟ್ ವೈಸ್ ಮಾಡಿದ್ವಿ ನಾವು. ಒಂದು ಪ್ಲಾಟ್ನಲ್ಲಿ ರಾಸಾಯನಿಕ ಗೊಬ್ಬರದ ಬೆಳೆ, ಇನ್ನೊಂದು ಪ್ಲಾಟ್ನಲ್ಲಿ ಸಾವಯವ ಗೊಬ್ಬರದ ಒಂದು ಬೆಳೆ. ಅದಕ್ಕೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಕಾಣ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಅಲ್ಲಿ. ನಮಗೆ ಕೃಷಿ ಇಲಾಖೆಯವರು, ವಾಹಿನಿ ಸಂಸ್ಥೆ, ಅಭಿವೃದ್ಧಿ ಸಂಸ್ಥೆಯವರು ಒಂದು ಮಾಹಿತಿ ಪ್ರಕಾರ ಆ ಪ್ಲಾಟ್ ವೈಸ್ ಮಾಡಿದಾಗ ಅಲ್ಲಿ ಒಂದು ಮೆಕ್ಕೆಜೋಳ ಹಾಕಿದ್ವಿ. ಮೆಕ್ಕೆಜೋಳದ ಹೊಲದಲ್ಲಿ 5 ಮೀಟರ್ ಡಿಸ್ಟೆನ್ಸ್ ತೊಗೊಂಡವರು ಅಲ್ಲಿ ಕಟಾವು ಮಾಡಿರ್ತಕ್ಕಂಥ ಸೊಪ್ಪೆ ದೊಂಟು, ಆಮೇಲೆ ಅಲ್ಲಿರ್ತಕ್ಕಂಥ ಬೆಳೆಯ ಕಾಳುಗಳ ಆ ತೆನೆಯನ್ನು ತೂಕ ಮಾಡಿದಾಗ ಅದಕ್ಕೂ 18-20 ಕೆಜಿ ವ್ಯತ್ಯಾಸ ಕಾಣಲಿ. ರಾಸಾಯನಿಕ ಗೊಬ್ಬರ ಹಾಕಿರ್ತಕ್ಕಂಥ ಬೆಳೆಯ ತೂಕ 18 ಕೆಜಿ ಕಡಿಮೆ ಬಂತು. ಇದು 5 ಮೀಟರ್ಗೆ. ಆಮೇಲೆ ಸಾವಯವ ಗೊಬ್ಬರ ಹಾಕಿರ್ತಕ್ಕಂಥ ಒಂದು ಬೆಳೆಯ ತೂಕ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಕೊಳ್ಳಿತು. ಅಂದಿನಿಂದ ಒಂದು ಪ್ಲಾಟ್ ಆದರೂ ಸಾವಯವ ಗೊಬ್ಬರವನ್ನು ಹಾಕಿ ಆ ಪ್ಲಾಟ್ ವೈಸ್ ಮಾಡ್ತಾನೆ ಇದ್ದೀವಿ. ಈ ಕೂಡ ಕ್ಷೇತ್ರೋತ್ಸವ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು, ಸಾವಯವ ಸಂಸ್ಥೆಯವರು, ಕೃಷಿ ಇಲಾಖೆಯವರು. ನಮ್ಮ ಗದ್ದೆಯಲ್ಲಿ ಈಗ 1 ಎಕರೆ ಗದ್ದೆಯಲ್ಲಿ ಮೆಕ್ಕೆಜೋಳ ಇದೆ. ಅದರಲ್ಲಿ ಒಂದು ಪ್ಲಾಟು ರಾಸಾಯನಿಕ ಗೊಬ್ಬರ, ಇನ್ನೊಂದು ಪ್ಲಾಟ್ ಸಾವಯವ ಗೊಬ್ಬರ. ಅದಕ್ಕೂ ವ್ಯತ್ಯಾಸ ನೋಡ್ಬೇಕದು. ಪ್ಲಾಟ್ ಮಾಡಿದ್ವಿ, ಎಲ್ಲದನ್ನೂ ರಾಸಾಯನಿಕ ಗೊಬ್ಬರ ಆಗಲಿ ಎಲ್ಲದನ್ನೂ ಸಾವಯವ ಗೊಬ್ಬರ ಆಗಲಿ ಮಾಡೋಕ್ಕೆ ಇನ್ನೂ ತಾಳ್ಮೆ ಬೇಕು ನಮ್ಮಲ್ಲಿ. ರಾಸಾಯನಿಕ ಗೊಬ್ಬರದ ಹಾಕಿರ್ತಕ್ಕಂಥ ಬೆಳೆ ಆಟೋಮೆಟಿಕ್ಕಾಗಿ ಬರ್ತೈತಿ. ಅಕಸ್ಮಾತ್ ಮಳೆ ಕೈ ಕೊಟ್ಟರೆ ಮಾತ್ರ ಅದು ಫೇಲ್ ಆಗ್ತೈತಿ. ಸಾವಯವ ಗೊಬ್ಬರ ಹಾಕಿರ್ತಕ್ಕಂಥದ್ದು ಸ್ವಲ್ಪ ಅಲ್ಪ ಮಳೆ ಆಗಿದ್ದರೂ ಕೂಡ ಅದರಲ್ಲಿ ಭೂಮಿಯ ತೇವಾಂಶವನ್ನು ಹಿಡಿದಿಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಬೆಳೆ ಆದಷ್ಟು ಖರ್ಚು ಕಡಿಮೆ ಆಗಿರ್ತೈತಿ. 2 ಚೀಲ ಕಡಿಮೆ ಆದ್ರೂ ಆ ತೂಕಕ್ಕೆ ಅದಕ್ಕೆ ಸರಿ ಹೋಗಿಬಿಡ್ತೈತಿ. ಅಂಥ ಬೆಳೆಯನ್ನು ನಾವು ಬೆಳೆದು ಇದು ಮಾಡ್ತಾಯಿದ್ದೀವಿ. ಭೂಮಿಯಲ್ಲಿ ಹಿಂದಿನ ಕಾಲದಲ್ಲಿ 6 ಇಂಚ್ ಮಣ್ಣಿನಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳಿದ್ವು. ಆ ಬ್ಯಾಕ್ಟೀರಿಯಾಗಳು ನಮ್ಮ ಅಡುಗೆ ಮನೆಯಲ್ಲಿ ಅಕ್ಕಿ ಬ್ಯಾಳೆ ಬೆಲ್ಲ ಎಲ್ಲ ಇದೆ, ಅಡುಗೆ ಮಾಡೋರಿಲ್ಲಂತ ನನ್ನ ಪರಿಸ್ಥಿತಿಯಲ್ಲಿ ಇವತ್ತು ಭೂಮಿಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಕ್ರಿಮಿನಾಶಕಗಳ ಬಳಕೆಯಿಂದ, ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಆ ಬ್ಯಾಕ್ಟೀರಿಯಾಗಳು ಸಂಪೂರ್ಣವಾಗಿ ನಶಿಸಿ ಹೋಗಿವೆ. ಅದೇ ಒಂದು ಕಾರಣದಿಂದ ನಾವಿವತ್ತು ಆ ಬ್ಯಾಕ್ಟೀರಿಯಾಗಳನ್ನು, ಎರೆಹುಳ ಆಮೇಲೆ ಇಂಥ ಎಲ್ಲ ನಮ್ಮ ಈಗೇನು ಜಿಂಕು, ಜಿಪ್ಸಮ್, ಬೋರಾಕ್ಸು ಇವೆಲ್ಲ ಮತ್ತೆ ನಾವು ತೊಗೊಂಡು ಬರಬೇಕಾಗತ್ತೆ. ಭೂಮಿಯಲ್ಲಿ ಅವೆಲ್ಲ ಇದ್ದವು. ಕಟಾವು ಮಾಡಿರ್ತಕ್ಕಂಥ ಬೆಳೆಯ ಅವಶೇಷಗಳನ್ನು ಅವು ಗೊಬ್ಬರ ಮಾಡಿಕೊಡ್ತಿದ್ವು. ನಾವು 60% ನಾವು ಗೊಬ್ಬರ ಹಾಕಿದ್ರೆ ಅದು 50% ನಮಗೆ ಗೊಬ್ಬರ ಮಾಡಿಕೊಡ್ತಿತ್ತು ಹೊಲದಲ್ಲಿ ಹಿಂದಿನ ಕಾಲದಲ್ಲಿ. ಅದಕ್ಕೆ ಯಾವುದೇ ತೊಂದರೆಯೂ ಕೊಡ್ತಿರಲಿಲ್ಲ. ಬೇಸಾಯ ಅಂದರೆ ನಮಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂಥ ಸ್ವಾವಲಂಬಿ ರೈತ, ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ರೈತರಿಗೆ, ಅನ್ನ ಬೆಳೀತಕ್ಕಂಥ ರೈತ. ಅದಕ್ಕೆ ಸರ್ವಜ್ಞಮೂರ್ತಿ ಒಂದು ವಚನ ಹೇಳಿದನು, ಅನ್ನಕ್ಕಿಂತ ಮಿಗಿಲಾದ ದೇವರಿಲ್ಲ, ಅನ್ನಕ್ಕೆ ಮಿಗಿಲಾದದ್ದು ಇನ್ನಿಲ್ಲ ಈ ಜಗದೊಳಗೆ, ಅನ್ನವೇ ದೈವವೆಂದ ಸರ್ವಜ್ಞ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಒಂದು ಹಗ್ಗಳ ಅನ್ನದ ಹಿಂದೆ ಸಾವಿರಾರು ಕೈಗಳ ಬಲ ಇದೆ ಅಂತಕ್ಕಂಥ ಗಾದೆ ಮಾತು ಕೇಳ್ತಾ ಇದ್ದೀವಿ. ಒಬ್ಬ ರೈತ ಭತ್ತ ಬೆಳೀತಕ್ಕಂಥ ರೈತನ ಪರಿಶ್ರಮವನ್ನು ಕಂಡಾಗ ಸಾವಿರಾರು ಜನ ಅದರಲ್ಲಿ ಶ್ರಮಪಟ್ಟು ದೇಶಕ್ಕೆ ಅನ್ನವನ್ನು ನೀಡ್ತಕ್ಕಂಥ ರೈತ ಇವತ್ತು ಅರುಕು ಬಟ್ಟೆ ಇದ್ದರೂ ಚಿಂತಿಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರಬೇಕಂತ ಓದೋ ಹುಡುಗರಿಗೆ ಹೇಳ್ತಾ ಇದ್ದೀವಿ. ಮುರುಕು ಗುಡಿಸಲಿದ್ದರೂ ಚಿಂತಿಲ್ಲ, 1 ಎಕರೆ ಹೊಲ ಇರಬೇಕಪ್ಪ ಅಂತ ಒಂದು ಮಾತನ್ನು ನಾವು ಸ್ವಂತ ಕಟ್ತಾ ಇದ್ದೀವಿ. ಭೂಮಿಯ ಒಂದು ಪಾತ್ರ ಅಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಮಣ್ಣು ಅಗ್ದಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪವಿತ್ರವಾದ ಭಗವಂತನಿಂದ ಬಂದಿರತಕ್ಕಂಥ ಒಂದು ನಮಗೆ ಯೋಗ್ಯಕರವಾಗಿರ್ತಕ್ಕಂಥ ಜೀವನೋಪಾಯಕ್ಕೆ ಆದಿಯಾಗಿರ್ತಕ್ಕಂಥ ಒಂದು ದಾರಿದೀಪ. ಈ ಭೂಮಿಯನ್ನು ನಾವು ಹಾಳು ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮ ರೈತರಲ್ಲಿ ಪ್ರತಿಜ್ಞೆ ಮಾಡ್ಬೇಕು ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ. ಆಮೇಲೆ ಭೂಮಿ ಜೊತೆಗೆ ಗಾಳಿ, ಬೆಳಕು, ನೀರು, ಆಕಾಶ, ಈ ಎಲ್ಲ 5 ಅಕ್ಷಯ ಪಾತ್ರಗಳನ್ನು ಭಗವಂತ ನಮಗಾಗಲೇ ಸೃಷ್ಟಿ ಮಾಡ್ಯಾನ. ಎಲ್ಲ ಜೀವರಾಶಿನೂ ಬದುಕಲಿ, ಬರೀ ಭೂಮಿ ಇದ್ರೆ ಸಾಲದು, ಗಾಳಿ, ಬೆಳಕು, ನೀರು ಎಲ್ಲ ಬೇಕು ಬೆಳೆಗೆ. ಅದಕ್ಕೆ ನಾವು ಇವತ್ತಿನ ಬೀಜ ಏನು ಬಿತ್ತೀವಿ ಅದಕ್ಕೆ ಎಲ್ಲ ನಮ್ಮ ಮಕ್ಕಳನ್ನ ಯಾವ ರೀತಿ ಜೋಪಾನ ಮಾಡ್ತೀವಿ ಅದೇ ರೀತಿ ಜೋಪಾನ ಮಾಡಿ ಹೊಲದಲ್ಲಿ ಬಿತ್ತಿ ನಾವು ರೈತರು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಉತ್ತಮವಾಗಿರ್ತಕ್ಕ ರೈತರಾಗಬೇಕು. ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ಬೆಳಿಬೇಕು, ನಮ್ಮಲ್ಲಿ ದ್ವೇಷ ಅಸೂಯೆಗಳಂತಕ್ಕಂಥದ್ದು ದೂರ ಆಗಬೇಕು, ಪ್ರೀತಿ ಅಂತಕ್ಕಂಥ ಹೊಳೆ ಹರಿದಾಗ ಮಾತ್ರ ನಾವು ಉದ್ಧಾರ ಆಗ್ತೀವಿ ಅನ್ನೋ ಒಂದು ಮಾತನ್ನು ನಾವು ಸತ್ಯವಾಗಿ ಹೇಳಬೇಕಾಗ್ತದೆ. ಉದಾಹರಣೆಗೆ ಹೇಳಬೇಕಾಗಿತ್ತಂದ್ರೆ, ಒಂದು ಊರಲ್ಲಿ ಇಬ್ಬರು ರೈತರ ಸಹೋದರರು ಇರ್ತಾರೆ. ರೈತ ಸಹೋದರರಲ್ಲಿ ಅಣ್ಣನ ಹೊಲದಲ್ಲಿ ಜೋಳ ಚೆನ್ನಾಗಿ ಬೆಳೆದಿರ್ತತಿ, ಅವನು ಕಟಾವು ಮಾಡಿ ಮನೆತನಕ್ಕೆ ಎಷ್ಟು ಉಳಿತೈತೆ ಅಷ್ಟು ಜೋಳವನ್ನು ಉಳಿಸಿಕೊಂಡು ಇನ್ನುಳಿಕೆ ಜೋಳನ ತಾನು ಮಾರ್ಕೊಂಡು ಬರ್ತಾನೆ. ತಮ್ಮನ ಹೊಲದಲ್ಲಿ ಅಷ್ಟು ಬೆಳೆ ಇಳುವರಿ ಕಡಿಮೆ ಇರ್ತೈತಿ, ಆವಾಗ ಅವನಲ್ಲಿ ಸ್ವಲ್ಪ ತಮ್ಮನಲ್ಲಿ ದ್ವೇಷ ಹುಟ್ಟತೈತಿ. ನಾನು ಆತ್ಮಂತೆ ಬೀಜ ಹಾಕೀನಿ, ನಾನು ಆತ್ಮಂತೆ ಹೊಲನ ಉಳುಮೆ ಮಾಡೀನಿ, ನನ್ನ ಹೊಲದಲ್ಲಿ ಯಾಕೆ ಹಿಂಗಾತು, ಆತ್ಮದಲ್ಲಿ ಯಾಕೆ ಹಿಂಗಾತಂತಾನೆ. ಆನಂತರ ಕಟಾವು ಮಾಡಿ ಎಲ್ಲ ಮಾಡಿದ ನಂತರ ಮೇವಿನ ಬಣವೆ ಹಾಕ್ತಾರೆ, ಉದಿರ್ತಾರೆ, ದನಕರಕ್ಕೆ ಮೇವು ಬೇಕು. ಮೇವಿನ ಬಣವೆ ಹಾಕಿದಾಗ ಆ ಮೇವಿನ ಬಣವೆಯಲ್ಲಿ ಅಣ್ಣನ ಮೇವು ಚೆನ್ನಾಗಿ ಬೆಳೆದಿರ್ತೈತೆ, ಅದು ಮೇವಿನ ಬಣವೆ ದೊಡ್ಡದಾಗಿ ಕಾಣ್ತೈತಿ, ತಮ್ಮನ ಬಣವೆ ಸ್ವಲ್ಪ ಸಣ್ಣದಾಗಿ ಕಾಣ್ತೈತಿ. ಇವನು ರಾತ್ರಿ ಮಲಿಕೆಂತನ ನಿದ್ದೆ ಬರಲ್ಲ, 12 ಗಂಟೆ ಸುಮಾರು ಎದ್ದು ಹೋಗ್ತಾನೆ, ಅಣ್ಣನ ಬಣವೆ ಕಡ್ಡಿ ಕೇರ್ತಾನೆ, ಬೆಂಕಿ ಹಚ್ತಾನೆ, ಆ ಬಣವೆ ಸುಟ್ಟು ಬೂದಿ ಆಗ್ತೈತಿ. ದ್ವೇಷ ಅಂತಕ್ಕಂಥ ಕಿಡಿ ಎಷ್ಟು ಕೆಲಸ ಮಾಡ್ತೈತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಆಗ ಅದು ಸುಟ್ಟು ಬೂದಿ ಆದ ನಂತರ ಸ್ವಲ್ಪ ಸುಳಿಗಾಳಿ ಬೀಸ್ತೈತಿ, ಆ ಸುಳಿಗಾಳಿಗುಂಟು ಅಲ್ಲಿರ್ತಕ್ಕಂಥ ಕಿಡಿಗಳು ತಮ್ಮನ ಬಣವೆಗೂ ಬಿಡ್ತವೆ, ತನ್ನ ಬಣವೆಯೂ ಸುಡ್ತೈತಿ. ಹೀಗೆ ಊರಿನಲ್ಲಿರ್ತಕ್ಕಂಥ ಎಲ್ಲ ಬಣವೆಗಳು ಸುಟ್ಟೋಗ್ತವೆ, ಈ ದ್ವೇಷದಿಂದ ಇಡೀ ಊರಿಗೂರೇ ಸುಡ್ತಕ್ಕಂಥ ಒಂದು ಸಂದರ್ಭ ಬರ್ತೈತಿ ಅಂತಂದು ನಮ್ಮ ರೈತರೆಲ್ಲರೂ ಗಮನಕ್ಕೆ ತಗೊಂಡು ಎಲ್ಲರೂ ಒಂದಾಗಬೇಕನ್ನೋ ಒಂದು ಉದ್ದೇಶ. ಆಗ ನಾವು ಉದ್ಧಾರ ಆಗ್ತೀವಿ. ಒಂದು ಮನೆತನದಲ್ಲಿ ಎಲ್ಲ ಕುಟುಂಬದ ವರ್ಗದವರು ಅವರು ಜೇನುಗೂಡಿನಂಗೆ ಎಲ್ಲರೂ ಸಹಕರಿಸ್ಕೊಂಡು ಆ ಮನೆ ಸ್ವರ್ಗ ಆಗಿ ಕಾಣ್ತೈತಿ, ಅವರಲ್ಲಿ ಒಳಕ್ಗಳು ಬಂದರೆ ಅದು ನರಕ ಆಗಿ ಕಾಣ್ತೈತಿ. ಒಂದು ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರು ಒಳ್ಳೆಯ ಕೆಲಸಗಳನ್ನು ಒಗ್ಗೂಡಿ ಮಾಡಿದಾಗ ಅದು ಸ್ವರ್ಗದೋಪಾದಿಯಲ್ಲಿ ಕಾಣ್ತೈತಿ, ಅದರಲ್ಲಿ ಏನಾರು ಭಿನ್ನಾಭಿಪ್ರಾಯಗಳು ಬಂದರೆ ಆ ಊರು ನರಕದ ಉಪಾದಿಯಲ್ಲಿ ಕಾಣ್ತೈತಿ ಅಂತ ಹೇಳ್ಬೋದು. ಮಲ್ಲಿಕಾರ್ಜುನ್, ಈಗ ನಿಮ್ಮ ಸಾವಯವ ಭಾಗ್ಯ ಯೋಜನೆಯೊಳಗೆ ನಿಮ್ಮ ಊರು ಏನು ನಂದಿಬಂಡಿ ಗ್ರಾಮ ದತ್ತು ಗ್ರಾಮ ಆಗಿ ಸ್ವೀಕಾರ ಆಗ್ಯದ, ಇಲ್ಲಿ ಎಲ್ಲ ನಿಮ್ಮ ರೈತ ಮಿತ್ರರು ಯಾವ ರೀತಿಯ ಸಹಕಾರ ಇದಕ್ಕೆ ನೀಡಲಿಕ್ಕತ್ತಾರ ಮತ್ತು ಯಾವ ರೀತಿ ಅವರು ಇದರಿಂದ ಉತ್ತೇಜಿತರಾಗ್ಯಾರ ಅಂತ ಹೇಳ್ತೀರಿ? ಈಗ 2 ವರ್ಷದ ಕೆಳಗಿನಿಂದ ಸಾವಯವ ಭಾಗ್ಯ ಯೋಜನೆ ಬಂದಾಗಿನಿಂದ ನಮ್ಮ ರೈತರು 64 ಜನರ ಒಂದು ಗುಂಪುಗಳನ್ನು ಒಂದುಗೂಡಿ ರೈತರೆಲ್ಲರೂ ಒಂದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ರೈತರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇಂಥ ಬೆಳೆಗಳನ್ನ ಬೆಳೀರಿ, ಅಲ್ಪಾವಧಿಗಳಲ್ಲಿ ಬೆಳೀರಿ, ಇದಕ್ಕೆ ಸಾವಯವ ಗೊಬ್ಬರ ಹಾಕಿರಿ. ಆಮೇಲೆ ಸಾವಯವ ಗೊಬ್ಬರಕ್ಕೆ ಇವರು ಪೂರಕವಾಗಿ ಹೊಲದಲ್ಲಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ನೀವು ಉಪಯೋಗ ಮಾಡಿಕೊಳ್ಳ್ರಿ. ನಿಮಗೆ ಫ್ರೀಯಾಗಿ ಜಿಪ್ಸಮ್, ಆಮೇಲೆ ಕಾಂಪೋಸ್ಟ್ ಗೊಬ್ಬರ ಮೊದಲೇ ಕೊಡ್ತಾಯಿದ್ರು, ಆನಂತರ ನೀವೇ ಎರೆಹುಳು ತೊಟ್ಟಿಗಳನ್ನು ತಯಾರು ಮಾಡಿಕೊಳ್ಳ್ರಿ. ಅದಕ್ಕೆ ರೈತರ ವಂತಿಕೆ ಎಷ್ಟು, ಸರ್ಕಾರದಿಂದ ಬಂದಿರತಕ್ಕಂಥ ವಂತಿಕೆ ಎಷ್ಟು, ಬಯೋಲಜಿಸ್ಟರ್ ಮಾಡ್ಕೊಳ್ರಿ, ಅಜ್ವಲ ತೊಟ್ಟಿ ತಯಾರು ಮಾಡ್ಕೊಳ್ರಿ, ಕಾಂಪೋಸ್ಟ್ ತಯಾರು ಮಾಡ್ಕೊಳ್ರಿ ಅಂತ ಒಂದು ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟು 64 ಜನರಲ್ಲಿ ಈಗ ಸಾಕಷ್ಟು ಜನರು ಇಲ್ಲಿ ಎರೆಹುಳು ತೊಟ್ಟಿಗಳನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಇಂಥ ಏನಾರು ಕಾರ್ಯಕ್ರಮಗಳು ಬಂದಾಗ ಪ್ರತಿಯೊಬ್ಬರಿಗೂ ಸಲಹೆಯನ್ನು ಕೊಡ್ತಾ ಇದ್ದಾರೆ ಫೋನ್ ಮೂಲಕ, ಎಲ್ಲರೂ ರೈತರು ಬರ್ರಿ ಇಲ್ಲಿ. ಇವತ್ತು ಇಂಥ ಒಂದು ಸಭೆಯನ್ನು ಕರೆದಾಗ ರೈತರೆಲ್ಲರೂ ಒಗ್ಗಟ್ಟಾಗಿ ಬಂದು ಏನೋ ಒಂದು ತಿಳುವಳಿಕೆಯನ್ನು ತಿಳ್ಕೊಂಡು ಇನ್ನೂ ಒಬ್ಬರು ನೋಡಿ ಒಬ್ರು ಕಲಿಬೇಕು ರೈತರಲ್ಲಿ, ಇನ್ನು ನಮ್ಮಂತೆ ಅವರು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಸಾವಯವ ಗೊಬ್ಬರಕ್ಕೆ ಬರ್ತಾ ಇದ್ದಾರೆ ರೈತರೆಲ್ಲ. ಒಂದಾಗ್ತಾ ಇದ್ದೀವಿ ರೈತರ ಏನೇ ದ್ವೇಷಾಸೂಯೆಗಳಿಂದ ಅವನ್ನೆಲ್ಲ ದೂರ ತಳ್ಳಿ ನಾವೆಲ್ಲರೂ ಒಂದಾಗೋಣ, ನಾವು ಇಂಥ ಬೆಳೆಗಳನ್ನ ಬೆಳ್ಕೊಳ್ಳೋಣ, ಆದಷ್ಟು ಇಲ್ಲಿ ಮಿಶ್ರ ಬೆಳೆಯನ್ನು ಬೆಳಿಬೇಕನ್ನೋ ಒಂದು ಉದ್ದೇಶ ನಮ್ಮದಿದೆ. ಆಮೇಲೆ ಸಾವಯವ ಅಂತಂದರೆ ಒಂದೇ ಒಂದು ಯಾವುದೇ ಒಂದು ಧಾನ್ಯಗಳನ್ನು ಬಿತ್ತಿದಾಗ ಒಂದೇ ಧಾನ್ಯದಿಂದ ಸಾವಯವ ಅಷ್ಟು ಪರಿಣಾಮಕಾರಿಯಾಗಿ ಕಾಣ್ತಾ ಇಲ್ಲ ಅನ್ನೋ ಒಂದು ಭರವಸೆಯನ್ನು ಕೊಡಬೇಕಾಗ್ತೈತಿ. ಸಾವಯವಗೆ ಭೂಮಿಯನ್ನು ಪರಿವರ್ತನೆ ಮಾಡಬೇಕಾದ್ರೆ ನವಧಾನ್ಯಗಳನ್ನು ಬಿತ್ತರಿ. ನವಧಾನ್ಯಗಳನ್ನು ಬಿತ್ತಿದಾಗ ನವಧಾನ್ಯಗಳು ಧಾನ್ಯ ಸಂಪತ್ತಕ್ಕಿಂತ ಸಮನಾದ ಸಂಪತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನವಧಾನ್ಯಗಳನ್ನು ಬಿತ್ತರಿ, ಹೆಸರು, ಮಡಿಕೆ, ಉದ್ದು, ಅಲಸಂದಿ, ಹುರುಳಿ ಸಾಕಷ್ಟು ಇದಾವೆ, ಸೆಣಬಿನ ಬೀಜ ಅದ್ರ ಜೊತೆಗೆ ಎಲ್ಲವನ್ನು ಬಿತ್ತಿ ಅದು ಹೂವಾಳ ಅಂತಕ್ಕೆ ಬಂದಾಗ ಈಗ ರೂಟ್ರು ಬಂದವು. ಈಗ ರೂಟ್ರು ಮೂಲಕ ಅದನ್ನ ಹೊಡಿಸಿಬಿಟ್ರೆ ಇಲ್ಲ ನೇಗಿಲು ಹೊಡೆಸಲಿ ರಂಟೆ ಹೊಡೆಯಲಿ ಅದೆಲ್ಲ ಮಣ್ಣಿಗೆ ಬೆರೆತು ಅದು ಹಸಿರಲಿ ಗೊಬ್ಬರ ಆಗಿ ಪರಿಣಾಮ ಆಗ್ತೈತಿ. ಮಣ್ಣಿನ ತೇವಾಂಶವನ್ನು ಹಿಡಿದುಕೊಳ್ತೈತಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಳ್ತೈತಿ. ಪೋಷಕಾಂಶಗಳನ್ನು ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಅದು ಶಕ್ತಿಯುತವಾಗಿ ಕೊಡ್ತಾ ಇದೆ. ಅಂಥದ್ದನ್ನು ಮಾಡಬೇಕಾಗೈತೆ ನಾವಿನ್ನು. ನಾವು ನಮಗೀಗ ಒಂದು 2 ವರ್ಷದ ಕೆಳಗೆ ಈ ವಾಯುನ ಸಂಸ್ಥೆಯವರು, ಕೃಷಿ ಇಲಾಖೆಯವರು ಬೆಂಗಳೂರು ಲಕ್ಷ್ಮೀಪುರ ಶಂಕರ್ ಗುರುಜಿಯವರ ಆಶ್ರಮಕ್ಕೆ ಕಳಿಸಿದ್ರು. ಮೂರು ದಿನ ಟ್ರೈನಿಂಗ್ ಇತ್ತು, ಹೋಗಿಬರ್ರಿ ಅಂತ. ಅಲ್ಲಿ ನೋಡಿದ್ವು, ಅಲ್ಲೆಲ್ಲ ಮಾಹಿತಿಗಳನ್ನು ತೆಗೆದುಕೊಂಡ್ವಿ. ಅಲ್ಲಿ ಒಂದು ಹೊಸ ಒಂದು ವಿಧಾನವನ್ನು ಕಂಡ್ಕೊಂಡು ಬಂದೆ ನಾನು. ನಮಗೆ ಗೊತ್ತಿಲ್ಲದೇ ಇರತಕ್ಕಂಥ ವಿಚಾರ ಗೊತ್ತಿದ್ದರೂ ಕೂಡ ನಾನು ಮಾಡೋಕ್ಕಾಗಿಲ್ಲ ನಮಗೆ. ಅಲ್ಲಿ ಚಿಕ್ಕೋಡಿ ಗ್ರಾಮದ, ಬೆಳಗಾವಿ ಡಿಸ್ಟಿಕ್ಕಿನ ಚಿಕ್ಕೋಡಿ ಗ್ರಾಮದ ಒಬ್ಬ ಪ್ರಗತಿಪರ ರೈತರು, ಅವರು ಹೇಳಿಕೊಟ್ರು ನಮಗೆ ಟ್ರೈನಿಂಗ್ನಲ್ಲಿ. ಒಣ ಕುಳ್ಳೇನು ಇರ್ತಲ್ಲ, ತಟ್ಟಿರ್ತಕ್ಕಂಥ ಕುಳ್ಳಾಳಿ, ಒಣ ಕುಳ್ಳಾಳಿ, ಒಂದು ಡ್ರಮ್ನ ನೀರು ಹಾಕಿ ಒಂದು ಚೀಲಕ್ಕೆ ಆ ಕುಳ್ಳನ್ನು ತುಂಬಿ ಆ ಹೋಲ್ ಮಾಡ್ರಿ ಅದರಲ್ಲಿ. ಅದನ್ನು ಡ್ರಮ್ನಲ್ಲಿ 24 ತಾಸುಗಳ ಕಾಲ ಕೆಳಗೆ ಬಿಟ್ಬಿಟ್ರಿ, ಅದು ದ್ರವ ರೂಪದ ಗೊಬ್ಬರ ಆಗಿ ಬರ್ತೈತಿ. ಅದನ್ನು ಹುಂಚಿಗಿಡ ಹೂ ಉದುರ್ತಾವಂತ ಹೇಳಿದ್ವಿ. ಹುಂಚಿಗಿಡಕ್ಕೆ ನೀವು ಗನ್ ಸ್ಪ್ರೇಯಿಂದ ಸ್ಪ್ರೇ ಮಾಡಿರಿ, ಮಾವಿನ ಗಿಡ ಹೂ ಉದುರ್ತೈತೆ ಅಂದರೆ ಅದಕ್ಕೂ ಸ್ಪ್ರೇ ಮಾಡಿರಿ, ಕಾಳು ಕಟ್ತಕ್ಕಂಥ ಯಾವುದೇ ಒಂದು ಒಳಗೆ ಬೆಳೆಗೆ ಸ್ಪ್ರೇ ಮಾಡಿರಿ, ಆ ಕಾಳು ಕಟ್ತಕ್ಕಂಥ ಕಾಯಿ ಸೈಜು ವ್ಯತ್ಯಾಸ ಆಕತಿ, ಅದು ಉದುರೋದು ಕಡಿಮೆ ಆಕತಿ ಅಂತ ಒಂದು ಒಣ ಕುಳ್ಳಿನ ಒಂದು ಹೊಸ ಪ್ರಯೋಗನ ಅವರು ಮಾಡಿಕೊಟ್ರು. ಅದನ್ನು ನೋಡಿಕೊಂಡು ಅದನ್ನು ಮಾಡಿದ್ವಿ ನಾವು. ಇಲ್ಲಿ ಅಲಸಂದಿಗೆ ಹಾಕಿದ್ವಿ, ಅಲಸಂದಿಗೆ ಯಾವುದೇ ಥರದ ಎಣ್ಣೆ ನೋಡೋದಿಲ್ಲ. ಜೀವಾಮೃತ ಪಂಚಗವ್ಯದಿಂದ ಮಾಡಬೇಕಾಯಿತು, ಪಂಚಗವ್ಯ ಮಾಡಿಲ್ಲ, ಜೀವಾಮೃತ ಮಾಡಿ ಅದಕ್ಕೆ ಹೊಡೆದ್ವಿ. ಆಮೇಲೆ ಈ ಕುಳ್ಳು ನೀರು ಅಗ್ದಿ ಸರಳವಾಗಿ ಮಾಡ್ತಕ್ಕಂಥ ವಿಧಾನ ಇದು. 24 ತಾಸುಗಳ ಬಿಟ್ಟು ನಂತರ ಡ್ರಮ್ನಲ್ಲಿ ಅದನ್ನು ಒಂದು ಕ್ಯಾನಿಗೆ ಒಂದೊಂದು ಲೀಟ್ರ್ ಹಾಕಿ ಹೊಡೆದ್ವಿ ನಾವು. ಅದನ್ನು ಪ್ರಯೋಗ ಮಾಡಿದ್ವಿ. ಆಮೇಲೆ ಇದ್ರ ಮೂಲಕವಾಗಿ ನಮಗೆ ಇನ್ನೊಂದು ಹೊಸ ಒಂದು ಮಾದರಿ ಸಿಕ್ತಿಲ್ಲಿ. ನಮ್ಮ ಹಳೆಯ 2 ಎಕರೆ ನುಗ್ಗೆ ತೋಟ ಮಾಡಿದೆ ನಾನು ತಮ್ರಹಳ್ಳಿಯಲ್ಲಿ. ಆ ತೋಟಕ್ಕೆ ಹೋದಾಗ ಇಲ್ಲ ಔಷಧ ಸಿಂಪಡಣೆ ಮಾಡ್ತಂದೆ, ಬೇಡಪ್ಪ ಇದಕ್ಕೆ ಗೊಬ್ಬರ ಏನು ಕೊಟ್ಟಿ ಅಂದ ಕಾಂಪ್ಲೆಕ್ಸ್ ಹಾಕ್ತಂದೆ. ಒಂದು 5 ಅಡಿ ಉದ್ದ, 3 ಅಡಿ ಆಗಲ್ಲ, 2 ಅಡಿ ಆಗಲ್ಲ, ಆಳ ತೆಗ್ದು ತೆಗಿ ಅದಕ್ಕೆ ಪ್ಲಾಸ್ಟಿಕ್ ಹಾಕು, ನೀನು ಸಿಮೆಂಟಿನ ತೊಟ್ಟಿ ಕಟ್ಟೋದು ಬೇಡ ಅಂತಂದಂದೆ. ಆತ ಅಷ್ಟು ಮಾಡಿ ಅದರಲ್ಲಿ ತನ್ನ ದನಗಳು, ಒಂದು 30 ದನಗಳು ಅದು ಆಕಳ ದನಗಳು, ಅದರದ್ದೆಲ್ಲ ಸಗಣಿ ಮತ್ತು ಒಂದು ಬಂಡಿಯಷ್ಟು ಸಗಣಿನೂ ಒಂದಿಷ್ಟು ಒಂದು ಡ್ರಮ್ ಒಂದು 200 ಲೀಟ್ರ್ ಗೋಮೂತ್ರ ಇತ್ತದ, ಅದನ್ನೆಲ್ಲ ಅದಕ್ಕೆ ಹಾಕಿ ಕಲಿಸಿಬಿಡು, ಒಂದು 2 ದಿನ ಬಿಡು, ನುಗ್ಗಿ ಗಿಡಕ್ಕೆ ಬಡ್ಡಿಗೆ ಹಾಕೋದಂತ ನಾನು. ಅದನ್ನು ಮಾಡಿನ 2 ಲಕ್ಷ ರೂಪಾಯಿ ಆದಾಯ ತೆಗ್ದಾನೆ ಈಗ 2 ಎಕರೆಯಲ್ಲಿ. ಈಗ ಅದ್ರ ಜೊತೆಗೇನೆ ಮತ್ತೊಂದು 7 ಲಕ್ಷ ಕೊಟ್ಟು ಇದನ್ನು ಒಂದು ಬೋಲರ್ ತಗೊಂಡಾನೆ, ದುಡಿಮೆ ಹಾಕತಿ, ನುಗ್ಗಿಕಾಯಿ ಏರ ಕಾಲಿ ಸ್ವಂತ ತಾನ ಮಾಡ್ಕೊಂಡಾನೆ. ಅತ್ತ ಎಲ್ಲ ಹಾಳಾಗೋಗಿದ್ದತ್ತ ಅಂಥದ್ದು ಇವತ್ತು ಪರಿವರ್ತನೆ ಆಗಿ ಬಂದು ಹೇಳ್ತಾ ಇದ್ದಾನೆ, ಮಾಡ್ಕೊಂಡು ಹೋಗಪ್ಪ ಅಂತ ನಾನು. ಈ ರೀತಿ ರೈತರಿಗೆ ಒಬ್ರಿಗೊಬ್ರು ನೋಡಿ ಕಲ್ತಂಗಲ್ಲ, ರೈತರು ಮುಂದಾಗ್ಬೋದಂತ ಒಂದು ಉದ್ದೇಶ ನಮ್ಮದು. ನಮ್ಮಂತ ಇನ್ನೊಬ್ಬರು ಕಲೀಲಿ, ನಮಗೆ ಸಾಕಷ್ಟು ಮಾಹಿತಿ ಕೊಡ್ತಾಯಿದ್ರು. ಮಹಾಲಕ್ಷ್ಮಿ ಅಣ್ಣಮ್ಮರಾಗಲಿ, ಕೃಷಿ ಇಲಾಖೆ ಇರಲಿ, ಬರ್ರಿ ಇಂಥ ಮಾಹಿತಿ ಕೊಡ್ರಿ ಬರ್ರಿ ಅಂತ. ನಮ್ಮ ಜೊತೆಗೆ ಇನ್ನೊಬ್ರು ಕಲೀಲಿ ಅನ್ನೋ ಒಂದು ಉದ್ದೇಶ ನಮ್ಮದು. ನಾವೇ ಇದರಲ್ಲಿ ಪರಿಣತಿ ಹೊಂದಿದ್ದಾರಲ್ಲ, ಸಾಕಷ್ಟು ಇನ್ನೂ ಕಲಿಬೇಕಾಗೈತಿ. ನಾನು ಇನ್ನೂ ವ್ಯವಸಾಯ ಮಾಡೋದು ಇನ್ನೂ ಕಲಿಬೇಕಾಗೈತಿ ಅನ್ನೋ ಒಂದು ಉದ್ದೇಶ. ಭೂಮಿನ ಎಷ್ಟು ಕಲಿತರೂ ಇನ್ನೂ ಕಲಿಬೇಕನ್ನೋ ಒಂದು ಆಸೆ. ಈ ಆಧುನಿಕ ಕೃಷಿಯಿಂದ ಅಥವಾ ಇದೀಗ ಭಾಳ ಸರಳವಾಗಿ ಮಾರ್ಕೆಟ್ ಒಳಗೆ ಏನು ಸಿಗ್ತದೆ, ಈಗ ಕ್ರಿಮಿನಾಶಕ ಸಿಗ್ತದೆ, ಸರ್ಕಾರಿ ಗೊಬ್ಬರ ಸಿಗ್ತದೆ, ಅಥವಾ ಕೆಮಿಕಲ್ ಫರ್ಟಿಲೈಸರ್ ಏನು ಸಿಗ್ತದೆ, ಇದು ಸರಳವಾಗಿ ಸಿಗೋದ್ರಿಂದ ಕೊಂಡು ತೊಗೊಂಡು ಬಂದು ಅದನ್ನು ಭೂಮಿಗೆ ಹಾಕಿ ಹೆಚ್ಚು ಹೆಚ್ಚು ಇಳುವರಿ ತಗೋಬೇಕು ಅನ್ನೋದು ರೈತನ ಮನೋಭಾವ, ಅದು ಸಹಜ ಕೂಡ. ಅದರ ಜೊತೆಗೆ ಈ ಸಾವಯವ ಕೃಷಿಗೆ ಮಾಡಬೇಕು ಅಥವಾ ಅದಕ್ಕೆ ಆ ಬದಲಾವಣೆ ತರಬೇಕು ಅಂತಂದರೆ ಅಲ್ಲಿ ಏನಾದರೂ ಭಾಳಷ್ಟು ಕಷ್ಟಪಡಬೇಕಾಗ್ತದೆ. ಏನು ನಾವು ಈ ರೈತರು ಮಳೆ ಬಿದ್ದ ತಕ್ಷಣ ಅಂಗಡಿಯಲ್ಲಿ ರೆಡಿಮೇಡ್ ಆಗಿರ್ತಕ್ಕಂಥ ಗೊಬ್ಬರ ಬೀಜ ತರಕ್ಕೆ ಹೋಗ್ತಾ ಇದೀವಿ. ಇವತ್ತು ಮಳೆ ಬಿತ್ತಂದ್ರೆ ರಾತ್ರಿ ಮಳೆ ಆಯ್ತಂದ್ರೆ ಮುಂಜಾನೆ ಗೊಬ್ಬರ ಬೀಜ ತೊಗೊಂಡು ಆಟೋಮೆಟಿಕ್ ಬಿತ್ತಕ್ಕೆ ಇದು ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಒಂದು ವಾರ ಒಂದು ತಿಂಗಳು ಮುಂಚಿತವಾಗಿಯೇ ಬೀಜೋಪಚಾರಗಳನ್ನು ಮಾಡ್ಕೊಂಡು ತಾವೇ ಬೆಳೆದಿರ್ತಕ್ಕಂಥ ಬೀಜಗಳನ್ನು ತಮ್ಮ ತಿಪ್ಪಿ ಗೊಬ್ಬರ ಏರಿ ಹೊಲನೆಲ್ಲ ಅದ ಮಾಡ್ಕೊಳ್ತಿದ್ರು, ಮಾಗಿ ಉಳುಮೆ ಮಾಡಿ. ಇವತ್ತು ಮಳೆ ಆಯ್ತಂದ್ರೆ ಆಟೋಮೆಟಿಕ್ಕಾಗಿ ಆ ಗೊಬ್ಬರ ತಾಮನ್ನು ಬಿತ್ತೀವಿ. ಸ್ವಲ್ಪ ಶ್ರಮ ಪಡ್ಬೇಕು ಅದಕ್ಕೆ. ಈ ಗೊಬ್ಬರ ತರೋದು ಅಷ್ಟೇ ಬರ್ತದೆ, ಖರ್ಚು ಜಾಸ್ತಿನೇ ಆಗತ್ತೆ, ಅದಕ್ಕೆ ಶ್ರಮ ಪಡಬೇಕು. ಈಗ ನಾವೇ ತಯಾರು ಮಾಡ್ಕೊಂಡಿದ್ದ ಬೀಜ ಆದರೆ ಖರ್ಚು ಉಳಿತೈತಿ. ಇದಕ್ಕೆ ಅದಕ್ಕೂ ವ್ಯತ್ಯಾಸ ಇಷ್ಟೇ. ನಾವು ರೈತರು ಆದಷ್ಟು ನಮ್ಮ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರಗಳನ್ನು ನಾವೇ ಬೀಜ ತಯಾರು ಮಾಡ್ಕೊಂಡು ಬಿತ್ತಿರೋದ್ರಿಂದ ಒಂದು ಸಲ ನಾವೇ ತಯಾರು ಮಾಡಿದ್ದೀವಿ ನಾವು ಬೀಜನ. ಮೆಕ್ಕೆಜೋಳ ಒಂದು ಸಲ ಪಾಕೆಟ್ ತೊಗೊಂಬಂದಿದ್ದೆ, ಆ ಪಾಕೆಟ್ನಲ್ಲಿ ತೆನೆ ಚಲೋ ತೆನೆಗಳನ್ನೆಲ್ಲ ಆಯ್ದು ಅವನು ಬೇರೆ ಒಂದು ಚೀಲದಲ್ಲಿ ಕಟ್ಟಿಟ್ಟು ಅದಕ್ಕೆ ಅದೇ ಬೀಜನ ಹೊಳ್ಳಿ ಬಿತ್ತಿದ್ದೀವಿ ನಾವು. ಅದಕ್ಕೆ ಜೀವಾಮೃತ ಮಿಕ್ಸ್ ಮಾಡಿ ಜೀವಾಮೃತದಲ್ಲಿ ಅದನ್ನ ಒಣಗಿಸಿ ಒಂದು ಸಲ ಅದನ್ನ ಹಾಕಿದ್ವಿ ಒಂದು ಪ್ಯಾಕೆಟಿನ ಜೋಳದ್ದು. ಅದು 2 ಚೀಲ 3 ಚೀಲ ಕಡಿಮೆ ಆಗಿರ್ಬೋದು ಅಷ್ಟೇ, ಖರ್ಚು ಕಡಿಮೆ ಇತ್ತು. ಇಳುವರಿ ಸ್ವಲ್ಪ ಕಡಿಮೆ ಆದ್ರೆ ಅದರಲ್ಲಿ ತೂಕೊಂಡು ಹೋಗ್ತದೆ. ಬೀಜ ತಂದು ಗೊಬ್ಬರ ತಾಮಂದು ಅದನ್ನು ಬಿತ್ತಿ ಅದರಲ್ಲಿ ಏನಾರು ಹಿಂಗೆ ಸಕಾಲಕ್ಕೆ ಮಳೆ ಆಗದೇ ಇರತಕ್ಕಂಥ ಪ್ರಸಂಗದಲ್ಲಿ ಕೈ ಕೊಡ್ತಂದ್ರೆ ರೈತರಿಗೆ ನಷ್ಟಗಳು ಸಂಭವಿಸ್ತಕ್ಕಂಥ ಒಂದು ಕಾಲ. ಇವತ್ತಿನವರೆಗೂ ಶೇಂಗಾ ಬೀಜ ಅಂತೂ ಯಾವ ತೊಂದರೆ ಇಲ್ಲ. ನಾನು ಬೇಸಾಯ ಮಾಡೋಕತ್ತಿ 1993 ಬೇಸಾಯಕ್ಕೆ ಪ್ರಾರಂಭಗೊಂಡಾಗಲಿದ್ದ ಮೆಕ್ಕೆಜೋಳ ಬೀಜವನ್ನು ತೊಗೊಂಡಿವಿ ಹೊರತಾಗಿ. ಒಂದು ಸಲ ಅದನ್ನ ಮೆಕ್ಕೆಜೋಳ ಬೀಜ ನಮ್ಮದೇ ತಯಾರು ಮಾಡಿ ಹಾಕಿದ್ವಿ, ಈಗ ತರಕತ್ತಿದ್ವಿ. ಮತ್ತು ಶೇಂಗಾ ಬೀಜನಂತೂ ಹೊಂದ್ಕೊಂಡಲ್ಲ, ಎಲ್ಲ ನಮ್ಮದೇ ಆಗಿರ್ತಕ್ಕಂಥ ಬೀಜ. ಅದಕ್ಕೆ ಬೀಜೋಪಚಾರ ಏನು ಟ್ರೈಕೊಳ್ಳರಮ್ಮ, ಈ PH ಇವನ್ನೆಲ್ಲ ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡ್ಕೊಂತ ಬಿತ್ತಾ ಇದ್ದೀವಿ. ಈ ಸಲನೂ ಒಂದು ಕಾಲಕ್ಕೆ ಆಗ್ಬೋದು ಅದು 30 ಚೀಲ ಶೇಂಗಾ ಬೀಜ ಇಳುವರಿ ಚೆನ್ನಾಗಿ ಬಂದಾಗ್ತದೆ. ಸ್ವಲ್ಪ ಸಾವಯವ ಗೊಬ್ಬರನ ಹಾಕ್ತಾ ಇದೀವಿ. ಒಳ್ಳೆಯದು ಮಲ್ಲಿಕಾರ್ಜುನ ಅವರು, ಇದುವರೆಗೆ ಈ ಸಾವಯವ ಕೃಷಿಯ ಕುರಿತಂತೆ ಅಥವಾ ನಿಮ್ಮ ಕೃಷಿಯಲ್ಲಿ ನೀವು ತಂದುಕೊಂಡಿರೋ ಬದಲಾವಣೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿವಿಧ ಕೃಷಿ ಚಟುವಟಿಕೆಗಳ ಕುರಿತು ಶ್ರೀ ಕೆ ಮಲ್ಲಿಕಾರ್ಜುನ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರುಣ್ ನಾಯಕ್. ರೈತ ಬಂಧುವರೇ, ಈಗ ಕೇಳೋಣ ರೋಟರ್ ವೇಟರ್ ಬಳಕೆ ಈ ಕುರಿತು ರೈತರಿಗೆ ಸಲಹೆಗಳನ್ನು ನೀಡಲಿದ್ದಾರೆ ಡಾಕ್ಟರ್ ಸಿಎಂ ಕಾಲಿಬಾವಿಯವರು. ಬೇಸಿಗೆಯಲ್ಲಿ ರೋಟೋವೇಟರ್ ಬಳಕೆಯ ಸದ್ಬಳಕೆ ಏನು, ನಾವು ಯಾಕೆ ರೋಟೋವೇಟರನ್ನು ಬಳಸಬೇಕು, ಅದರ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಮಣ್ಣಿನ ನಾವು ರೋಟೋವೇಟರನ್ನು ಬಳಸೋದ್ರಿಂದ ಅನೇಕ ಲಾಭಗಳನ್ನು ನಾವು ಕಾಣ್ತೇವೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಮ್ಮ ರೈತರು ಸಾವಯವ ಗೊಬ್ಬರ ಬಳಸೋದನ್ನು ಕಡಿಮೆ ಮಾಡಿಬಿಟ್ಟವೆ. ಯಾವುದೇ ಕಾಲಕ್ಕೂ ನಮ್ಮ ರೈತರು ಹೊಲಕ್ಕೆ ಆ ಕಡ್ಡಿ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ಆ ಇದ್ದಂಥ ಕೃಷಿ ತ್ಯಾಜ್ಯ ವಸ್ತುಗಳನ್ನು, ಭತ್ತದ ಹುಲ್ಲನ್ನು, ಕಬ್ಬಿನ ರವದಿಯನ್ನು ಆ ಕಡ್ಡಿ ಕೆರೆದು ಬೆಂಕಿ ಹಚ್ಚಿ ಸುಡೋದನ್ನು ನಾವು ಕಾಣ್ತೇವೆ. ಅದನ್ನು ಸುಡೋದ್ರಿಂದ ಏನಾಗುತ್ತೆ, ಒಂದು ನಮ್ಮ ಮಣ್ಣಿಗೆ ಅವಶ್ಯಕತೆ ಇರುವ ಸಾವಯವ ವಸ್ತುಗಳು ಅಂತ ನಾವೇನು ಕರಿತೇವೆ, ಆರ್ಗ್ಯಾನಿಕ್ ಮ್ಯಾಟ್ರ್, ಅದನ್ನು ನಾವು ಅನಾವಶ್ಯಕವಾಗಿ ನಾವು ಅದನ್ನು ಸುಟ್ಟು ಬಿಡ್ತೇವೆ. ಮೊದಲು ಕಲ್ಟಿವೇಟರನ್ನು ಟಿಲ್ಲರನ್ನು ಹೊಡಿಬೇಕು. ಟಿಲ್ಲರನ್ನು ಹೊಡೆದಾಗ ಏನಾಗುತ್ತೆ, ಮಣ್ಣಿನಲ್ಲಿ ಇದ್ದ ತ್ಯಾಜ್ಯ ವಸ್ತುಗಳು ಏನಾಗ್ತವೆ, ಆ ಕೆಳಗಲ್ಲಿ ಮಣ್ಣು ಮೇಲೆ ಬಿದ್ದಾಗ ನಾವು ಹಿಂದೆನೆ ನಾವು ಒಂದು ಎರಡು ಮೂರು ದಿವಸ ಬಿಟ್ಟು ಒಂದು ವಾರ ಬಿಟ್ಟು ರೋಟೋವೇಟರನ್ನು ಬಳಸೋದ್ರಿಂದ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ತ್ಯಾಜ್ಯ ವಸ್ತುಗಳು ಪುಡಿ ಪುಡಿಯಾಗಿ ಮಣ್ಣಿಗೆ ಸೇರಿಕೊಳ್ತವೆ. ಆವಾಗ ಮಣ್ಣಿನಲ್ಲಿ ಒಂದು ಸಾವಯವ ವಸ್ತು ಹೆಚ್ಚಿಗೆ ಆಗಲಿಕ್ಕೆ ಅನುಕೂಲ ಆಗುತ್ತೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಯಾವುದೇ ಕಾಲಕ್ಕೂ ಕೂಡ ಕೃಷಿ ಬೆಳೆಗಳನ್ನು ಸುಡಲಾರ್ದಂಗೆ ನಾವು ಎಚ್ಚರ ವಹಿಸಬೇಕಾಗೈತಿ. ಯಾಕಂದರೆ ನಮ್ಮ ಜಮೀನಿಗೆ ಸಾವಯವ ವಸ್ತು ಅವಶ್ಯಕವಾಗಿ ಬೇಕು. ಮಣ್ಣಿನ ಒಂದು ಫಲವತ್ತತೆಗೆ, ಒಂದು ಮಣ್ಣಿನ ಭೌತಿಕ ಗುಣ, ರಾಸಾಯನಿಕ ಗುಣ ಮತ್ತು ಜೈವಿಕ ಗುಣಧರ್ಮ ಕಾಪಾಡಬೇಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಸಾವಯವ ಗೊಬ್ಬರವನ್ನು ಕೊಡಬೇಕು. ಅದನ್ನು ಕೊಡದೇ ಇದ್ದಾಗ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ, ಅವಾಗ ಸವಳುಜಾಗಿ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತಾ ಹೋಗುತ್ತೆ. ರೋಟೋವೇಟರ್ ಬಳಸೋದ್ರಿಂದ ಏನಾಗುತ್ತೆ, ಶೇಕಡ 51% ಸಮಯವನ್ನು ನಾವು ಇಲ್ಲಿ ಉಳಿಸ್ಬೋದು. ಎರಡನೇದಾಗಿ ಏನಾಗುತ್ತೆ, ಆ ಎರಡು ಸಾರಿ ಹರಗದನ್ನು ಕೇವಲ ರೋಟೋವೇಟರ್ ಹೊಡೆಯೋದ್ರಿಂದ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಒಂದು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಮಣ್ಣಿಗೆ ಸೇರಿಸೋದ್ರಿಂದ ಅಲ್ಲೇ ಕೊಳೆತು ಗೊಬ್ಬರವಾಗಿ ಮಾರ್ಪಡ್ತವೆ. ಒಂದು ಮಣ್ಣಿನ ಸ್ಥಿತಿಯನ್ನು ನೋಡಿ ನಾವು ರೋಟೋವೇಟರನ್ನು ಬಳಸೋದು ಭಾಳ ಒಳ್ಳೆಯದು. ಆ ರೋಟೋವೇಟರ್ ಬಳಸೋದ್ರಿಂದ ನಮಗೆ ಈ ಒಂದು ಶೇಕಡ ಬಿತ್ತನೆಗೆ ಮಣ್ಣಿನ ಹದಗೊಳಿಸದಂತ ನಾವೇನು ಕರಿತೀವಿ ಅದು ಶೇಕಡ 83% ಈ ರೋಟೋವೇಟರ್ ಮೂಲಕ ಕೆಲಸವನ್ನು ನಾವು ಸದುಪಯೋಗ ಮಾಡ್ಕೊಂತೀವಿ. ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಪುನಃ ಮಣ್ಣಿಗೆ ಸೇರೋದ್ರಿಂದ ಮಣ್ಣಿನ ಒಂದು ಫಲವತ್ತತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ದಯಮಾಡಿ ಬೇಸಿಗೆಯಲ್ಲಿ ಮುಂಗಾರಿ ಹಿಂಗಾರಿ ಕಟಾವಾದ ತಕ್ಷಣ ಇದ್ದಂಥ ಕೌಲಿ ರವದಿಗಳನ್ನು ರೋಟೋವೇಟರ್ ಮೂಲಕ ಬಳಸೋದನ್ನು ನಮ್ಮ ರೈತರು ಬಳಕೆ ಮಾಡಬೇಕು. ಅದರ ಜೊತೆಗೆ ಕಬ್ಬನ್ನು ರವದಿಯನ್ನು ಸುಡೋದ್ರ ಬದಲಾಗಿ ಟ್ರ್ಯಾಸ್ ಮಲ್ಚರ್ ಅಂತ ಬಂದೈತಿ ಈಗ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಸ್ ಮಲ್ಚರನ್ನು ಬಳಕೆ ಮಾಡಿಕೊಂಡು ಕಬ್ಬಿನ ರವದಿಯನ್ನು ಕೂಡ ನಾವು ಅಲ್ಲಿ ಬಳಕೆ ಮಾಡ್ಬೋದು. ಅದರ ಜೊತೆಗೆ ಅದನ್ನು ಬೇಗ ಕೊಳಲಿಕ್ಕೆ ವೇಸ್ಟ್ ಡಿಕಾಂಪೋಸರನ್ನು ಕೂಡ ಕಾಂಪೋಸ್ಟ್ ಕಲ್ಚರ್ ಐತಿ ಅದನ್ನು ಕೂಡ ನಾವು ಬಳಕೆ ಮಾಡೋದ್ರಿಂದ ಅಲ್ಲಿದ್ದಂಥ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಬೇಗ ಕೊಳಿಸಿ ಕಾಂಪೋಸ್ಟ್ ಗೊಬ್ಬರವಾಗಿ ಮಾರ್ಪಡಿಸಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ರೈತರು ಈ ಒಂದು ರೋಟೋವೇಟರನ್ನು ಬಳಸಲಿಕ್ಕೆ ಮುಂದಾಗಬೇಕು. ಅದರ ಸದುಪಯೋಗ ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸದುಪಯೋಗವನ್ನು ಸದ್ಬಳಕೆಯನ್ನು ಮಾಡಿದಾಗ ಮಾತ್ರ ನಮ್ಮ ಭೂಮಿಯ ಫಲವತ್ತತೆಯನ್ನು ಇನ್ನೂ ಅನೇಕ ವರ್ಷಗಳ ಕಾಲ ಅದನ್ನು ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಯಾವುದೇ ಕಾಲಕ್ಕೂ ಜಮೀನಿಗೆ ತ್ಯಾಜ್ಯ ವಸ್ತುಗಳನ್ನು ಸುಡಲಾರ್ದಂಗೆ ಮುನ್ನೆಚ್ಚರಿಕೆ ವಹಿಸಿ ಈ ಒಂದು ರೋಟೋವೇಟರನ್ನು ಬಳಸಿ ಪುನಃ ಕಾಂಪೋಸ್ಟ್ಗೆ ತ್ಯಾಜ್ಯ ವಸ್ತುಗಳನ್ನು ಕಾಂಪೋಸ್ಟ್ ಬಳಕೆಗೆ ನಾವು ಬಳಸೋದ್ರಿಂದ ಒಂದು ಮಣ್ಣಿನ ಫಲವತ್ತತೆ ಸುಧಾರಣೆ ಆಗುತ್ತೆ. ನಾವು ಬೆಳೀತಕ್ಕಂಥ ಬೆಳೆ ಗುಣಮಟ್ಟದ ಬೆಳೆಯನ್ನು ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಇದುವರೆಗೆ ರೋಟೋವೇಟರ್ ಬಳಕೆ ಕುರಿತು ರೈತರಿಗೆ ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಸಿಎಂ ಕಾಲಿಬಾವಿ. सबको बचाएंगे खुद से ये वादा कर लिया है इंडिया जब जोर लगाएगा टीवी हारेगा देश जीतेगा तो आइए आज ही सब लेते हैं एक संकल्प भारत को टीवी मुक्त बनाने का तभी तो टीवी हारेगा देश जीतेगा टीवी हारेगा देश जीतेगा टीबी के बारे में ज्यादा जानकारी के लिए 1800-11-6666 पर संपर्क करें. ರೈತ ಬಂಧುವರೇ, ಈಗ ಕೇಳೋಣ ಒಂದು ರೈತ ಗೀತೆಯನ್ನ. ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳಲ್ಲಿ ಒಂದು ಚಿತ್ರದಿಂದ ಆಯ್ದದ್ದು. ಸರಿಗಮ ಪದ